ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ ಬೇರು ತಿನ್ನುವ ಹುಳುವಿನ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಜಿಕೆ ಶಿಲ್ಪಾ ಅವರೊಂದಿಗೆ ಸಂದರ್ಶನವಿದೆ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ಈಗ ಬೇರು ಹುಳುವಿನ ಬಾಧೆ ಎಲ್ಲ ಬೆಳೆಗಳಲ್ಲೂ ಕಾಣಿಸ್ಕೊಳ್ಳುತ್ತೆ ಯಾವಾಗ ಮೊದಲನೇ ಮಳೆ ಬಂದಾಗ. ಈ ದಿನ ನೀವು ನಮ್ಮ ರೈತರಿಗೆ ಕಬ್ಬಿನಲ್ಲಿ ಬೇರು ಹುಳು ಬಂದಾಗ ಏನ್ ಮಾಡಬೇಕು, ಅದು ಹೇಗೆ ಬರುತ್ತೆ, ಅದರ ನಿರ್ವಹಣೆ ಹೇಗೆ, ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ನಮ್ಮ ಕರ್ನಾಟಕದಲ್ಲಿ ಕಬ್ಬು ಒಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆ. ನಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಕಬ್ಬಿನ ಬೆಳೆಯಲ್ಲಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. ಹಾಗೆಯೇ ಸಕ್ಕರೆ ಇಳುವರಿನಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 16 ಜಿಲ್ಲೆಗಳಲ್ಲಿ ಕಬ್ಬನ್ನು ಪ್ರಮುಖವಾದಂಥ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗ್ತಿದೆ. ಈ ಒಂದು ಕಬ್ಬಿನ ಬೆಳೆಗೆ ಬಾಧಿಸ್ತಕ್ಕಂಥ ಕೀಟಗಳಲ್ಲಿ ಪ್ರಮುಖವಾದಂಥದ್ದು ಬೇರು ಹುಳು. ಈ ಬೇರು ಹುಳುವನ್ನು ನಾವು ಗೊಣ್ಣೆ ಹುಳು, ರೂಟ್ ಕ್ರಬ್ ಅನ್ನೋ ಹೆಸರುಗಳಿಂದನೂ ಸಹಿತ ನಾವು ಕರಿತೀವಿ. ಇದು ದುಂಬಿ ಜಾತಿಗೆ ಸೇರಿರ್ತಕ್ಕಂಥ ಕೀಟ. ಇದರಲ್ಲಿ ಸಾಕಷ್ಟು ಪ್ರಭೇದಗಳಿದ್ದಾವೆ. ನಮ್ಮ ದೇಶದಲ್ಲಿ ಸುಮಾರು 2000 ಪ್ರಭೇದಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಅದೇ ರೀತಿ ಕಬ್ಬು ಒಂದು ಬೆಳೆನಲ್ಲೇ ಸುಮಾರು 15 ಪ್ರಭೇದಗಳು ಇರ್ತಕ್ಕಂಥದ್ದು. ಈ ಒಂದು ಕಬ್ಬಿನಲ್ಲಿ ಬರ್ತಕ್ಕಂಥ ಬೇರು ಹುಳು ಏನಿದೆ ಅದರ ವೈಜ್ಞಾನಿಕ ಹೆಸರು ಬಂದು ಹೋಲೋಟ್ರೈಕಿಯಾ ಸರೇಟಾ ಅಂತ. ಈ ಬೇರು ಹುಳು ಏನಿದೆ ಇದು ಸರ್ವಭಕ್ಷಕ ಕೀಟ. ಇದು ಕಬ್ಬು ಒಂದನ್ನೇ ತಿನ್ನೋದಿಲ್ಲ, ಹಲವಾರು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು, ಉದಾಹರಣೆಗೆ ಶೇಂಗಾ ಇರ್ಬೋದು, ಜೋಳ ಇರ್ಬೋದು, ಗೋವಿನ ಜೋಳ, ನಮ್ಮ ತೊಗರಿ, ಸೋಯಾ ಅವರೆ, ತೆಂಗು, ಅಡಿಕೆ, ಹೂವು ಮತ್ತು ತರಕಾರಿ ಬೆಳೆಗಳು, ಮತ್ತು ಯಾವುದೇ ಬೆಳೆಗಳಿಲ್ಲ ಅಂದರೂ ಸಹಿತ ನಮ್ಮ ಮೇವಿನ ಹುಲ್ಲುನೂ ಸಹಿತ ಅದರ ಬೇರುಗಳನ್ನು ಸಹಿತ ತಿಂದು ಸರ್ವೈವ್ ಆಗ್ತಕ್ಕಂಥ ಗುಣವನ್ನು ಈ ಒಂದು ಕೀಟ ಹೊಂದಿದೆ. ಈ ಎಲ್ಲ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬೇರನ್ನು ತಿಂದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಾವು ಈ ಒಂದು ಕೀಟವನ್ನು ವರ್ಷದ ಮೊದಲನೇ ಮಳೆ ಬಿದ್ದಾಗಲೇ ಹತೋಟಿ ಮಾಡುವುದರಿಂದ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಹಾಗೆ ಈ ಹುಳು ನಮಗೆ ಬೇರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಬೇರನ್ನ, ಜೀವಂತ ಬೇರುಗಳನ್ನ ತಿಂದು ಬೆಳೆಗೆ ಹಾನಿಯನ್ನ ಉಂಟು ಮಾಡ್ತಕ್ಕಂಥ. ಅಂದ್ರೆ ಯಾವ್ದಾದ್ರು ಒಂದು ಗಿಡನ ನಾವು ಮಣ್ಣಿಂದ ತೆಗೆದ್ರೆ ಆ ಬೇರ್ನಲ್ಲಿ ಈ ಹುಳುನ ನೋಡಬಹುದು. ಇದು ಬರಿಗಣ್ಣಕ್ಕೆ ಕಾಣುತ್ತಾ ಮೇಡಮ್? ಹಾ, ಬರಿಗಣ್ಣಿಗೆ ಕಾಡುತ್ತೆ, ಹೇಳ್ತೀನಿ. ಇದು ಕಬ್ಬಿನಲ್ಲಿ ಈ ಒಂದು ಕೀಟದ ಹಾವಳಿಯಿಂದ ನಮಗೆ 10% ವರೆಗೂ ಸಹಿತ ಹಾನಿಯನ್ನು ಉಂಟು ಮಾಡುತ್ತೆ. ಹುಳುಗಳ ತೀವ್ರತೆ ಹೆಚ್ಚಾದಂಥ ಸಂದರ್ಭದಲ್ಲಿ 100% ಅಂದರೆ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ಇದರ ಒಂದು ಹಾನಿ ಸಂಭಾವ್ಯ ಮತ್ತು ಕೀಟವನ್ನು ನಿಯಂತ್ರಣ ಮಾಡೋದು ಕಷ್ಟ ಇರೋದ್ರಿಂದ ಇದನ್ನು ರಾಷ್ಟ್ರೀಯ ಪೀಡೆ ಅಂದರೆ ನ್ಯಾಷನಲ್ ಪೆಸ್ಟ್ ಅಂತ ಸಹಿತ ಗುರುತಿಸಲಾಗಿದೆ. ಎಲ್ಲೆಲ್ಲಿ ಕಬ್ಬನ್ನು ಬೆಳೀತಾರೋ ಅಂಥ ಎಲ್ಲ ಕಡೆಗಳಲ್ಲೂ ಸಹಿತ ಇದು ಮಾರಕವಾದಂಥ ಪೀಡೆ ಆಗಿದೆ. ಪ್ರಮುಖವಾಗಿ ತೇವಾಂಶದ ಕೊರತೆ ಇರ್ತಕ್ಕಂಥ ಕಬ್ಬಿನ ಗದ್ದೆಗಳಲ್ಲಿ ಮತ್ತು ಕಬ್ಬು ಬೆಳೀತಕ್ಕಂಥ ಪ್ರದೇಶದಲ್ಲಿ ಬರಪೀಡಿತ ಆಗಿದ್ರೆ ಅಂಥ ಕಡೆ ಈ ಒಂದು ಹುಳುವಿನ ಬಾಧೆ ಹೆಚ್ಚಾಗಿರುತ್ತೆ ಮತ್ತು ಮುಂದಿನ ಬೆಳೆಗಳಿಗೂ ಸಹಿತ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಂದರೆ ಅದು ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಮಣ್ಣಿನಲ್ಲಿ. ಹೌದೌದು, ಕಬ್ಬಿನಲ್ಲಿ ಕೂಳೆ ಬೆಳೆನಲ್ಲಿ ಈ ಒಂದು ಕೀಟದ ಹಾವಳಿ ಹೆಚ್ಚಿಗೆ ಇರುತ್ತೆ. ಫ್ರೆಶ್ ಕ್ರಾಪಲ್ಲೂ ಬರುತ್ತೆ, ಆದರೆ ಕೂಳೆ ಬೆಳೆಯಲ್ಲಿ ಹೆಚ್ಚಿನ ಹಾನಿಯನ್ನು ಈ ಒಂದು ಹುಳು ಉಂಟು ಮಾಡುತ್ತೆ. ಈ ಕೀಟ ಬಾಧೆಯ ಲಕ್ಷಣಗಳೇನು, ಇದನ್ನು ನಾವು ಗುರುತಿಸೋದು ಹೇಗೆ? ಈ ಬೇರು ಹುಳುಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಈಗ ಕಬ್ಬಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಕಬ್ಬಿನ ಬೇರನ್ನು ಇವು ತಿನ್ನೋದ್ರಿಂದ ಗಿಡಕ್ಕೆ ಬೇಕಾದಂಥ ಆ ಪೋಷಕಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಇದರಿಂದ ಪೋಷಕಾಂಶಗಳ ಪೂರೈಕೆ ವ್ಯತ್ಯಾಸ ಆಗೋದ್ರಿಂದ ಗಿಡಗಳು ಒಣಗಿದ ಲಕ್ಷಣಗಳನ್ನು ತೋರುತ್ತೆ. ಇದು ಮುಖ್ಯವಾದಂಥ ಲಕ್ಷಣ. ಈ ಗಿಡ ಒಣಗ್ತಕ್ಕಂಥದ್ದು ಅಟ್ಟೆಯ ಸ್ಟ್ರೆಚ್ ಏನಿರೋದಿಲ್ಲ, ಅಲ್ಲಲ್ಲಿ ಮಧ್ಯದಲ್ಲಿ ಪ್ಯಾಚಸ್ಸಲ್ಲಿ ಹಿಂಗೆ ವೃತ್ತಾಕಾರವಾಗಿ ಗಿಡಗಳು ಒಣಗಿ ಸುಟ್ಟಂತೆ ಕಾಣುತ್ತೆ. ಇದು ಒಂದು ಈ ಹುಳುವಿನ ಕೀಟಬಾಧೆಯ ಪ್ರಮುಖವಾದಂಥ ಲಕ್ಷಣ. ಇದಲ್ಲದೇ ಇಂಥ ಒಂದು ಹುಳುವಿನ ಬಾಧೆ ಇರ್ತಕ್ಕಂಥ ಗಿಡಗಳನ್ನು ನಾವು ಹೇಳಿದ್ರೆ ಅಂಥ ಗಿಡಗಳು ಸುಲಭವಾಗಿ ಕಿತ್ಕೊಂಡು ಬರುತ್ತೆ, ಬೇರು ಸಡ್ಲ ಆಗೋಗಿರುತ್ತೆ. ಹೌದು, ಬೇರನ್ನು ತಿನ್ನು ಜೀವಂತ ಬೇರುಗಳನ್ನು ತಿನ್ನೋದ್ರಿಂದ ಬೇರಿನ ಭಾಗ ಸಡ್ಲ ಆಗಿರೋದ್ರಿಂದ ಆ ಗಿಡಗಳನ್ನು ಹೇಳಿದ್ರೆ ಸುಲಭವಾಗಿ ಕಿತ್ಕೊಂಡು ಬರುತ್ತೆ. ಹಾಗೆಯೇ ಕಬ್ಬಿನ ಸೋಗು ಅಥವಾ ಗರಿ ಅಂತ ಏನು ಹೇಳ್ತೀವಿ ಅವುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಒಂದು ಹುಳುವಿನ ಬಾಧೆ ಇರ್ತಕ್ಕಂಥ ಗಿಡಗಳನ್ನು ನಾವು ಕಿತ್ತು ಅಥವಾ ಆ ಗಿಡದ ಸುತ್ತ ನಾವು ಹಗೆದು ನೋಡಿದಾಗ ಹೋದಾಗ ಆ ಗಿಡದ ಬೇರ್ ಹತ್ರನೇ ಒಂದು ಸಿ ಆಕಾರದ ಮರಿ ಹುಳುಗಳನ್ನ ನಾವು ಕಾಣಬಹುದು. ಇವು ನಮ್ಮದು ಹುಳುವಿನ ತೀವ್ರತೆ ಆಧಾರದ ಮೇಲೆ ನಮಗೆ 4-6 ಗರಿಷ್ಠ ಒಂದು ಗಿಡಕ್ಕೆ 10 ಹುಳುಗಳನ್ನು ಈ ಒಂದು ಗಿಡದಲ್ಲಿ ಕಂಡುಬರುತ್ತದೆ. ಹಾಗೆಯೇ ಒಟ್ಟಾರೆಯಾಗಿ ಏನಾಗುತ್ತೆ, ಈ ಒಂದು ಹುಳುಗಳು ಜೀವಂತ ಬೇರುಗಳನ್ನು ತಿನ್ನೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ನಷ್ಟ ಆಗುತ್ತೆ, ಮತ್ತು ಕಬ್ಬಿನಲ್ಲಿ ಏನು ಸಕ್ಕರೆ ಮತ್ತು ಬೆಲ್ಲದ ಅಂಶ ಕುಂಠಿತ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ. ಇದಿಷ್ಟು ಒಂದು ಈ ಹುಳುವಿನ ಕೀಟಬಾಧೆಯ ಲಕ್ಷಣಗಳು ಕಬ್ಬಿನ ತೋಟದಲ್ಲಿ. ಆಮೇಲೆ ಇದರದ್ದು ಜೀವನ ಚಕ್ರ ಹೇಗೆ ಅಂತ, ಅಂದರೆ ಇದು ಯಾವಾಗ ಬರುತ್ತೆ, ಎಷ್ಟು ದಿನ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೌದು, ಈಗ ನಾವು ಈ ಒಂದು ಬೇರು ಹುಳುವಿನ ಜೀವನ ಚಕ್ರವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಜೀವನ ಚಕ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ಒಂದು ಕೀಟದನ್ನು ನಾವು ಸಮರ್ಥವಾಗಿ ಹತೋಟಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ಒಂದು ಕೀಟದ ಜೀವಿತಾವಧಿ ಬಂದು 1 ವರ್ಷಗಳು. ಇದರಲ್ಲಿ ಹಾನಿ ಮಾಡ್ತಕ್ಕಂಥ ಹಂತ ಅಂದರೆ 3ನೇ ಮರಿ ಹುಳುವಿನ ಹಂತ ಏನಿದೆ ಅದು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಇರುತ್ತೆ. ಜೀವನ ಚಕ್ರದಲ್ಲಿ ಪ್ರಮುಖವಾಗಿ ನಮಗೆ 4 ಹಂತಗಳಿರುತ್ತೆ. ಅದು ಮೊಟ್ಟೆ ಹಂತ, ಮರಿ ಹುಳುವಿನ ಹಂತ, ಕೋಶಾವಸ್ಥೆ ಮತ್ತು ಪ್ರೌಢಾವಸ್ಥೆ ಅಥವಾ ದುಂಬಿ ಹಂತ. ನಮಗೆ ವರ್ಷದ ಮೊದಲನೇ ಮಳೆ ಬಿದ್ದಾಗ ಅಂದರೆ ಮೊದಲನೇ ಬೇಸಿಗೆ ಮಳೆ ಅಥವಾ ಮುಂಗಾರು ಮಳೆ ಬಿದ್ದಾಗ ಮಳೆ ಆಶ್ರಿತ ಪ್ರದೇಶಗಳಾದರೆ ನಮಗೆ ಏಪ್ರಿಲಿಂದ ಮೇ ತಿಂಗಳಿನಲ್ಲಿ, ಅದೇ ರೀತಿ ನೀರಾವರಿ ಪ್ರದೇಶಗಳಿದ್ದಂಥ ಕಡೆಗಳಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳಿನಲ್ಲಿ ವರ್ಷದ ಮೊದಲನೇ ಮಳೆ ಆದಾಗ ರಾತ್ರಿ ಸುಮಾರು 1:30-8:30 ಸಮಯದಲ್ಲಿ ಈ ಒಂದು ದುಂಬಿಗಳು ಒಟ್ಟಾಗಿ ಭೂಮಿಯಿಂದ ಹೊರಗಡೆ ಬರ್ತವೆ. ಹೀಗೆ ಹೊರಗಡೆ ಬಂದಂಥ ದುಂಬಿಗಳು ಅಲ್ಲೇ ಕಬ್ಬಿನ ಗದ್ದೆಯ ಹತ್ತಿರ ಇರ್ತಕ್ಕಂಥ ಮರಗಳು, ಅದರಲ್ಲೂ ಪ್ರಮುಖವಾಗಿ ಬೇವಿನ ಮರ, ಅದಲ್ಲದೆ ಹುಣಸೆ, ಚಾಲಿ, ಸೀಬೆ, ಹೀಗೆ ಸುತ್ತ ಹತ್ತಿರದಲ್ಲಿರ್ತಕ್ಕಂಥ ಮರಗಳ ಮೇಲೆ ಈ ಒಂದು ದುಂಬಿಗಳು ಗುಂಪಾಗಿ ಹೋಗಿ ಕೂರ್ತವೆ. ಕೂತು ಅಲ್ಲಿ ಆ ಮರದ ಎಲೆಗಳನ್ನು ತಿನ್ನುತ್ತೆ. ಅದನಂತರ ಆ ಸಮಯದಲ್ಲಿ ಗಂಡು ಹೆಣ್ಣು ಸಂಯೋಗ ಒಂದು ಇಡೀ ರಾತ್ರಿ ಅದೇ ಮರದಲ್ಲೇ ಇರುತ್ತೆ. ಆ ನಂತರ ಬೆಳಗಿನ ಜಾವ 4:30-5:30 ಸುಮಾರಿಗೆ ಈ ಒಂದು ಹುಳುಗಳು ಮತ್ತೆ ಭೂಮಿ ಒಳಗಡೆ ಮಣ್ಣಿನ ಒಳಗಡೆ ಹೋಗುತ್ತೆ. ಮಣ್ಣಿನ ಒಳಗಡೆ ಹೋದಂಥ ಸಂದರ್ಭದಲ್ಲಿ 8-10 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಕುಡಿಕೆಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತೆ ದುಂಬಿಗಳು. ಮೊಟ್ಟೆ ಅವಧಿ ಬಂದು ನಮಗೆ 10-12 ದಿನಗಳವರೆಗೆ ಇರುತ್ತೆ. ಈ 10-12 ದಿನಗಳ ಮೊಟ್ಟೆ ಅವಧಿಯ ನಂತರ ಆ ಮೊಟ್ಟೆಗಳಿಂದ 1ನೇ ಹಂತದ ಮರಿ ಹುಳುಗಳು ಬರುತ್ತೆ. ಮರಿ ಹುಳುಗಳಲ್ಲಿ 3 ಜ್ವರ ಅಥವಾ ಹಂತಗಳನ್ನು ಮರಿ ಹುಳುಗಳು ಪೂರೈಸುತ್ತೆ. ಇದರಲ್ಲಿ 1ನೇ ಹಂತದ ಮರಿಗಳಿಂದ ನಮಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ. ಈ 1ನೇ ಹಂತದ ಮರಿಗಳು ಆ ಮೊಟ್ಟೆಯಿಂದ ಹೊರಗಡೆ ಬಂದು ಅಲ್ಲೇ ಇರತಕ್ಕಂಥ ಸಾವಯವ ಪದಾರ್ಥಗಳನ್ನು ತಿನ್ನುತ್ತೆ. ಇದರ ಅವಧಿ ಬಂದು 28-30 ದಿನಗಳು. ಅಂದ್ರೆ ಸಾವಯವ ಪದಾರ್ಥ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಪದಾರ್ಥಗಳನ್ನೇ ತಿನ್ನುತ್ತೆ. ಅದು ಕಬ್ಬಿನ ಬೇರನ್ನ ಯಾವುದೇ ರೀತಿ ತಿನ್ನೋದಿಲ್ಲ. ಇದು ಕಬ್ಬಿನ ಬೆಳೆಗೆ ಯಾವುದೇ ಹಾನಿಯನ್ನ 1ನೇ ಹಂತದ ಮರಿ ಹುಳುಗಳು ಮಾಡೋದಿಲ್ಲ. ಅಂದ್ರೆ ಅವಾಗ ನಮಗೆ ಗೊತ್ತಾಗೋದೇ ಇಲ್ಲ, ಯಾಕಂದ್ರೆ ಕಬ್ಬು ಆರೋಗ್ಯವಾಗಿರುತ್ತೆ. ಹೌದು, ಆರೋಗ್ಯವಾಗಿ ಇರುತ್ತೆ. ಆದ್ದರಿಂದನೇ ಅದು ಮೊಟ್ಟೆಯಿಂದ ದುಂಬಿಯವರೆಗೆ ಅದು ಭೂಮಿನಲ್ಲೇ ಇರೋದ್ರಿಂದ ನಮಗೆ ನಿಯಂತ್ರಣ ಕಷ್ಟ ಇದೆ. ಆದ್ರಿಂದ ನಾವು ಜೀವನ ಚಕ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಈಗ ಕಬ್ಬಿಗೆ ರಾಸಾಯನಿಕ ಎಲ್ಲ ಹಾಕಿರ್ತಾರಲ್ಲ, ರಾಸಾಯನಿಕಗಳನ್ನ ಭೂಮಿ ತೋಯುವ ಹಾಗೆ ಅಥವಾ ಬೇರು ತೋಯುವ ಹಾಗೆ ಸಿಂಪರಣೆ ಮಾಡಿದ್ರೆ ಈ 1ನೇ ಹಂತದ ಮರಿ ಹುಳುಗಳನ್ನ ನಾವು ನಾಶ ಮಾಡಬಹುದು. ಇದನ್ನ ನಿರ್ವಹಣಾ ಕ್ರಮಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು 1ನೇ ಹಂತದ ಮರಿ ಹುಳುಗಳು 28-30 ದಿನಗಳವರೆಗೆ ಅವಧಿ ಇರುತ್ತೆ. ತದನಂತರ ಪೊರೆಯಿಂದ ಬಂದು 2ನೇ ಹಂತದ ಮರಿ ಹುಳುಗಳಾಗುತ್ತೆ. ಈ 2ನೇ ಹಂತದ ಮರಿ ಹುಳುಗಳೇನಿದಾವೆ ಅವು ಸಹಿತ ಅದರ ಅವಧಿನೂ 28-30 ದಿನಗಳವರೆಗೆ ಇರುತ್ತೆ. ಇದು ಕಬ್ಬಿನ ಬೇರಿನ ರೋಮಗಳು ಅಂದರೆ ರೂಟ್ಲೆಟ್ಸ್ ಅಂತ ನಾವೇನು ಕರಿತೀವಿ ಅವುಗಳನ್ನು ತಿನ್ನುತ್ತೆ. ಇದಾದ ನಂತರ ಅದು 3ನೇ ಹಂತದ ಮರಿ ಹುಳುಗಳಾಗಿ ರೂಪುಗೊಳ್ಳುತ್ತೆ. ಈ 3ನೇ ಹಂತದ ಮರಿ ಹುಳುಗಳು ಇದು ಬಹಳ ಮುಖ್ಯ ನಮಗೆ, ಯಾಕೆಂದರೆ ಇದರಲ್ಲೇ ನಮಗೆ ಅತಿ ಹೆಚ್ಚಿನ ಯಾಕೆಂದರೆ ಜೀವಂತ ಬೇರುಗಳನ್ನು ಈ 3ನೇ ಹಂತದ ಮರಿಗಳು ತಿನ್ನುತ್ತೆ. ಈ 3ನೇ ಹಂತದ ಮರಿ ಹುಳುಗಳಿಂದನೇ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟಾಗ್ತಕ್ಕಂಥದ್ದು. ಇವು 6-8 ತಿಂಗಳವರೆಗೆ ಇರ್ತಕ್ಕಂಥ 3ನೇ ಹಂತದ ಮರಿ ಹುಳುಗಳು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಹೀಗೆ ಮರು ಹುಳುವಿನ ಹಂತ ನಮಗೆ ಒಟ್ಟು 3 ಹಂತಗಳು ನಮಗೆ 170-180 ದಿನಗಳವರೆಗೆ ಪೂರೈಸಿ ತದನಂತರದಲ್ಲಿ ಇದು ಮಣ್ಣಿನಿಂದ 20-30 ಸೆಂಟಿಮೀಟರ್ ಆಳಕ್ಕೆ ಹೋಗಿ ಕೋಶಾವಸ್ಥೆಗೆ ಹೋಗುತ್ತೆ. ಈ ಕೋಶಾವಸ್ಥೆಯಲ್ಲಿ ಇದು ಯಾವುದೇ ರೀತಿಯ ಹಾನಿಯನ್ನು ನಮಗೆ ಉಂಟು ಮಾಡೋದಿಲ್ಲ, ಮಣ್ಣಿನಲ್ಲೇ ಅದು ಇರುತ್ತೆ. ಈ ಕೋಶಾವಸ್ಥೆ ಅವಧಿ ಬಂತು 12-15 ದಿನಗಳವರೆಗೆ ಇರ್ತಕ್ಕಂಥದ್ದು. ಈ 12-15 ದಿನಗಳ ಕೋಶಾವಸ್ಥೆ ನಂತರ ಅದು ಪ್ರೌಢಾವಸ್ಥೆ ಅಥವಾ ದುಂಬಿಯ ಹಂತಕ್ಕೆ ಹೋಗುತ್ತೆ. ಈ ಒಂದು ದುಂಬಿಯ ಹಂತ ಏನಿದೆ ಅದು 2-2.5 ತಿಂಗಳವರೆಗೂ ಅದು ಸಹಿತ ದುಂಬಿಯಾಗಿ ಭೂಮಿನಲ್ಲೇ ಇರುತ್ತೆ, ಸುಪ್ತಾವಸ್ಥೆನಲ್ಲಿ ಇರುತ್ತೆ. ಸುಪ್ತಾವಸ್ಥೆಯಲ್ಲಿ ಇದ್ದಾಗ ನಮಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಲ್ಲ. ಈ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ದುಂಬಿಗಳೇನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ವರ್ಷದಲ್ಲಿ ಮೊದಲನೇ ಮಳೆ, ಬೇಸಿಗೆ ಮಳೆ ಅಥವಾ ಮುಂಗಾರು ಮಳೆ. ಇದು ಮುಂಗಾರು ಮಳೆ ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ ಬೇರೆ ತಿಂಗಳಲ್ಲಿ ಬೀಳುತ್ತೆ. ಅದು ಫೆಬ್ರವರಿಯಿಂದ ಜೂನ್ವರೆಗೆ ಮುಂಗಾರು ಮಳೆ ಬೀಳುತ್ತೆ. ಆ ಮುಂಗಾರು ಮಳೆ ಆಯಾ ಜಿಲ್ಲೆಗಳಲ್ಲಿ ಯಾವಾಗ ಮೊದಲನೇ ಮಳೆ ಬೀಳುತ್ತೆ ಆಗ ಈ ಒಂದು ದುಂಬಿಗಳು ಭೂಮಿಯಿಂದ ಹೊರಗಡೆ ಬರುತ್ತೆ. ಒಟ್ಟಾರೆಯಾಗಿ ನಮಗೆ ಈ ಒಂದು ಉಳುವಿನ ಜೀವನ ಚಕ್ರವನ್ನು ನೋಡಿದಾಗ ಮೊಟ್ಟೆ ಮತ್ತು ಕೋಶಾವಸ್ಥೆಯಲ್ಲಿ ಯಾವುದೇ ರೀತಿಯಲ್ಲಿ ಕಬ್ಬಿನ ಬೆಳೆಗೆ ಅದು ಹಾನಿಯನ್ನು ಉಂಟು ಮಾಡೋದಿಲ್ಲ. ನಾವೇನು ಮಾಡಬೇಕಂದ್ರೆ ಮೂರನೇ ಹಂತದ ಹುಳುಗಳು ಏನಿದೆ ಅದು ಜಾಸ್ತಿ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಈ ಮೂರನೇ ಹಂತದ ಮರಿ ಹುಳುಗಳು ಮತ್ತು ದುಂಬಿಗಳನ್ನು ನಾವು ನಾಶ ಮಾಡೋದ್ರಿಂದ ಕಬ್ಬಿನ ಬೆಳೆಯನ್ನು ನಾವು ಈ ಒಂದು ಕೀಟದ ಹಾವಳಿಯಿಂದ ರಕ್ಷಣೆ ಮಾಡಬಹುದು. ಈ ಬೇರು ಹುಳುವಿನ ನಿರ್ವಹಣೆ ಹೇಗೆ ಮಾಡೋದು, ಅದರ ಕ್ರಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಈ ಬೇರು ಹುಳು ಏನಂದ್ರೆ ನಾನು ಜೀವನ ಚಕ್ರದಲ್ಲಿ ತಮಗೆ ನಾನು ವಿವರಿಸಿದ ಹಾಗೆ ಬೇರು ಹುಳು ತನ್ನ ಜೀವಿತಾವಧಿಯಲ್ಲಿ 99% ಭಾಗ ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅಂದ್ರೆ ಮೊಟ್ಟೆಯಿಂದ ದುಂಬಿಯ ತನಕ ಅದು ಭೂಮಿನಲ್ಲೇ ಇರುತ್ತೆ. ಆದ್ರಿಂದ ಇದು ನಿಯಂತ್ರಣ ಬಹಳ ಕಷ್ಟ. ಆದ್ರಿಂದ ನಾವು ಸಮಗ್ರವಾದಂತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ, ಅಂದ್ರೆ ಜೀವನ ಚಕ್ರವನ್ನು ನಾವು ಅರ್ಥ ಮಾಡಿಕೊಂಡು ಸಮಗ್ರವಾದಂತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ನಾವು ಕೀಟವನ್ನು ಹತೋಟಿ ಮಾಡಬೇಕಾಗತ್ತೆ. ಈಗ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತಂದರೆ ನಾವು ಒಂದೊಂದಾಗಿ ನೋಡೋದಾದರೆ, ಮೊದಲನೇದು ಆಳವಾದಂಥ ಮಾಗಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು. ಈಗ ಆಳವಾದಂಥ ಮಾಗಿ ಉಳುಮೆಯನ್ನು ನಾವು ಬಿತ್ತನೆಗೆ ಮೊದಲು ಬೇಸಿಗೆನಲ್ಲಿ ಒಂದು 4-5 ಬಾರಿ ಮಾಡಬೇಕಾಗತ್ತೆ. ಇದನ್ನು ನಾವು ಎಷ್ಟು ಆಳಕ್ಕೆ ಮಾಡಬೇಕು ಅಂದರೆ 0.3 meters ಅಂದರೆ 1 feet ಆಳಕ್ಕೆ ನಾವು ಆಳವಾದ ಉಳುಮೆಯನ್ನು ಮಾಡೋದ್ರಿಂದ 70-80% ಮರಿ ಹುಳುಗಳು ಮತ್ತು ಕೋಶಗಳು ಅಲ್ಲೇ ನಾವು ನಾಶ ಮಾಡ್ಬೋದು. ಅಂದರೆ ಅದು ಹೇಗೆ ಅಂದರೆ, ಈಗ ನಾವು ಆಳವಾದಂಥ ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ಮರಿ ಹುಳುಗಳು ಮತ್ತು ಕೋಶಗಳು ಭೂಮಿನಲ್ಲಿ ಏನಿರ್ತದೆ ಅದು ಹೊರಗಡೆಗೆ ಎಕ್ಸ್ಪೋಸ್ ಆಗುತ್ತೆ, ಆಗ ಮೇಲ್ಗಡೆ ಬರುತ್ತೆ. ಆಗ ಅಲ್ಲೇ ಇರ್ತಕ್ಕಂಥ ಹಂದಿ ಇರ್ಬೋದು, ಮೈನಾ ಆಗಿರ್ಬೋದು, ಅಥವಾ ಇತರ ಪಕ್ಷಿಗಳಿಗೆ ಮರಿ ಹುಳುಗಳು ಮತ್ತು ಕೋಶಗಳು ಆಹಾರ ಆಗಿ ನಾಶ ಆಗುತ್ತೆ. ಅದೇ ರೀತಿಯಲ್ಲಿ ಬೇಸಿಗೆನಲ್ಲಿ ಸೂರ್ಯನ ಪ್ರಖರತೆ ಹೆಚ್ಚಾಗಿದ್ದರಿಂದ ಸೂರ್ಯನ ಬಿಸಿಲಿಗೂ ಸಹಿತ ಮರಿಗಳು ಮತ್ತು ಕೋಶಗಳು, ಮರಿಗಳಿಗಿಂತ ಕೋಶಗಳು ಪ್ರಮುಖವಾಗಿ ಸೂರ್ಯನ ಪ್ರಖರತೆಗೆ ನಾಶ ಆಗುತ್ತೆ. ಈ ರೀತಿಯಾಗಿ ನಾವು 70-80% ಮರಿ ಹುಳು ಮತ್ತು ಕೋಶಗಳನ್ನು ನಾವು ಆಳವಾದಂಥ ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಹಾಗೆಯೇ ನಾವು ಭೂಮಿಯನ್ನು ನಾವು ಆಳವಾಗಿ ಉಳುಮೆ ಮಾಡಾದ ನಂತರ ಎಕರೆಗೆ ನಾವು 10 kg ಕಾರ್ಬೋಫ್ಯೂರಾನ್ 3G ಅಥವಾ ಕ್ವಿನಾಲ್ಫಾಸ್ 5G ಈ ರೀತಿಯ ಕೀಟನಾಶಕಗಳನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಸಹಿತ ಉಳಿದಂಥ ಇವು ಏನು ಪಕ್ಷಿ ಮತ್ತು ಸೂರ್ಯನ ಪ್ರಖರತೆಗೆ ಒಡ್ಡಿಲ್ದನೆ ಇನ್ನೂ ಭೂಮಿಯಲ್ಲಿ ಆಳದಲ್ಲಿ ಉಳಿದಿರ್ತಕ್ಕಂಥ ಏನು ಮರಿ ಹುಳುಗಳು ಮತ್ತು ಕೋಶಗಳನ್ನು ಈ ರೀತಿ ನಾವು ಕೀಟನಾಶಕಗಳನ್ನು ಭೂಮಿಗೆ ಸೇರಿಸೋದ್ರಿಂದ ನಾವು ಹತೋಟಿಯನ್ನು ಮಾಡಬಹುದು. ಇದು ಒಂದು ಮುಖ್ಯವಾದಂಥ ನಿರ್ವಹಣಾ ಕ್ರಮ. ಇದಲ್ಲದೆ ಆಕರ್ಷಕ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಕಡಿಮೆ ಖರ್ಚಿನ ನಿರ್ವಹಣಾ ಕ್ರಮ ಇದು. ಆಕರ್ಷಕ ಬೆಳೆಗಳಂದರೆ ಟ್ರ್ಯಾಪ್ ಕ್ರಾಪ್ಸ್ ಅಂತ, ನಮ್ಮ ಈರುಳ್ಳಿ ಇರ್ಬೋದು, ಕೊತ್ತಂಬರಿ ಸೊಪ್ಪಿರ್ಬೋದು, ಮತ್ತು ಮೇವು ಮೂಲಂಗಿ, ಇದರಲ್ಲಿ ಯಾವುದಾದ್ರೂ ಒಂದು ಬೆಳೆಗಳನ್ನು ನಮಗೆ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಬೆಳೆಗಳ ಮಧ್ಯದಲ್ಲಿ ಅಂದರೆ 2 ಸಾಲುಗಳ ಮಧ್ಯದಲ್ಲಿ ಏನು ಜಾಗ ಇದೆ ಆ ಒಂದು ಜಾಗದಲ್ಲಿ ಈ ಆಕರ್ಷಕ ಬೆಳೆಗಳನ್ನು ಬೆಳೆಯೋದ್ರಿಂದ ಮುಖ್ಯ ಬೆಳೆಗಳಿಗೆ ಆಗ್ತಕ್ಕಂಥ ಹುಳುವಿನ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಅಂದರೆ ಹುಳುಗಳು ಆ ಬೆಳೆಗಳಿಗೆ ಆಕರ್ಷಿತ ಆಗುತ್ತೆ, ಹುಳುಗಳು ಆ ಬೆಳೆಗೆ ಅದರಲ್ಲಿ ಒಂದು ಈ ಟ್ರ್ಯಾಪ್ ಕ್ರಾಪ್ಗಳಲ್ಲಿ ಒಂದು ರೀತಿಯ ಕೆಮಿಕಲ್ ರಿಲೀಸ್ ಆಗುತ್ತೆ, ಅದಕ್ಕೆ ಆ ಹುಳುಗಳು ಆಕರ್ಷಣೆ ಆಗೋದ್ರಿಂದ ಈ ಮುಖ್ಯ ಬೆಳೆ ನಮ್ದು ಏನು ಕಬ್ಬಿದೆ ಅದನ್ನು ಈ ಒಂದು ಹುಳುವಿನ ಬಾಧೆಯಿಂದ ಕಡಿಮೆ ಮಾಡ್ತಕ್ಕಂಥದ್ದು. ಮತ್ತೊಂದು ನಿರ್ವಹಣಾ ಕ್ರಮ ಏನಂದ್ರೆ ಜಮೀನನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಜಮೀನು ಮತ್ತು ಬದುಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನಾವು ಜೀವನ ಕ್ರಮದಲ್ಲಿ ನಾವು ನೋಡಿದ ಹಾಗೆ ಈ ಒಂದು ಹುಳುಗಳು ಬದುಗಳಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ನಾವು ಬದುಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಕೋಶಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಇಂಟರ್ನ್ ಇದರಿಂದ ಪ್ರೌಢ ದುಂಬಿಗಳು ಸಹಿತ ನಾವು ಕಂಟ್ರೋಲ್ ಮಾಡಿದ ಹಾಗೆ ಆಗುತ್ತೆ. ಹಾಗೇನೆ ನಾವು ಬೆಳೆ ಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು. ಬೆಳೆ ಪರಿವರ್ತನೆ ಅಂದ್ರೆ ಈಗ ನಾವು ಕಬ್ಬು ಆದ್ಮೇಲೆ ಕಬ್ಬು ನಾವು ಬೆಳೀತಾನೆ ಇದ್ರೆ ಇದು ಭೂಮಿಯಲ್ಲಿ ಇರ್ತಕ್ಕಂತ ಕೀಟ ಅದು ಅಲ್ಲೇ ಇರುತ್ತೆ, ಮತ್ತೆ ಮುಂದಿನ ಬೆಳೆಗೂ ಸಹಿತ ಅದು ಹಾನಿಯನ್ನ ಉಂಟು ಮಾಡುತ್ತೆ. ಈಗ ನಾವು ಬೆಳೆಯನ್ನ ಚೇಂಜ್ ಮಾಡಿಬಿಟ್ರೆ ಅಂದ್ರೆ ಕಬ್ಬಿನ ನಂತರ ನಾವು ಭತ್ತದ ಬೆಳೆಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಕಬ್ಬಿನ ಬೆಳೆಯನ್ನ ತೆಗೆದು ಭತ್ತವನ್ನ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ಆ ಒಂದು ಇದು ಪೆಸ್ಟ್ ಸೈಕಲ್ ಅಥವಾ ಕೀಟದ ಸೈಕಲ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಅಂದ್ರೆ ನಾವು ಬೆಳೆಯನ್ನ ಚೇಂಜ್ ಮಾಡಿದಾಗ ಕೀಟಕ್ಕೆ ಬೇಕಾದಂತ ಆಹಾರ ಸಿಗದಿರೆ ಅದು ಸತ್ತು ಹೋಗ್ತಕ್ಕಂಥದ್ದು. ಅಂದ್ರೆ ಭತ್ತದಲ್ಲಿ ನೀರು ನಿಲ್ಸೋದ್ರಿಂದ ಇದು ಹಾಳಾಗುತ್ತೆ. ಹೌದು, ಕಬ್ಬನ್ನ ತೆಗೆದು ನಾವು ಭತ್ತವನ್ನ ಬೆಳೆಯೋದ್ರಿಂದ ಅದಕ್ಕೆ ಆಹಾರ ಸಿಗೋದಿಲ್ಲ, ಅವಾಗ ಅದು ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಜೈವಿಕ ಹತೋಟಿ ಕ್ರಮಗಳು. ಜೈವಿಕ ವಿಧಾನದಲ್ಲಿ ಇದು ಈ ಹುಳುವನ್ನು ಹೇಗೆ ನಾವು ನಿರ್ವಹಣೆ ಮಾಡೋದು ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದು ಜೈವಿಕ ಶಿಲೀಂದ್ರನಾಶಕಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂಥ ಇದು ಜೈವಿಕ ಶಿಲೀಂದ್ರನಾಶಕ ಯಾವುದಂದ್ರೆ ಒಂದು ಮೆಟಾರಿಸಿಯಂ ಅನಿಸೋಪ್ಲಿಯೆ ಅಂತ ಇದೆ. ಇದನ್ನು ನಾವು ಈ ಒಂದು ಶಿಲೀಂದ್ರನಾಶಕವನ್ನು ನಾವು ಜನವರಿಯಿಂದ ಫೆಬ್ರವರಿ ತಿಂಗಳಿನಲ್ಲಿ ಅಂದರೆ ಇದು 1 ಕೆಜಿ ಮೆಟಾರಿಸಿಯಂ ಅನಿಸೋಪ್ಲಿಯೆಗೆ ನಾವು 100 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಯಾವುದೇ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹೀಗೆ ಯಾವುದೇ ಒಂದು ಸಾವಯವ ಗೊಬ್ಬರವನ್ನು 1 ಕೆಜಿ ಮೆಟಾರಿಸಿಯಂ ಜೊತೆಗೆ 100 ಕೆಜಿ ಸಾವಯವ ಗೊಬ್ಬರವನ್ನು ಮಿಶ್ರಣ ಮಾಡಿ ಅದನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಮಣ್ಣಿಗೆ ಸೇರಿಸಿದ ನಂತರ ನೀರನ್ನು ಹಾಯಿಸಬೇಕು. ಅದಾದ ನಂತರದಲ್ಲಿ ಈ ಒಂದು ಶಿಲೀಂಧ್ರ ಏನಿದೆ ಅದು ಕೀಟದ ದೇಹದ ಒಳಗಡೆ ಸೇರಿ ಅಲ್ಲಿ ಅದು ಮಲ್ಟಿಪ್ಲೈ ಆಗಿ ಈ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು ನಾವು ಬಳಸೋದ್ರಿಂದ ಮರಿ ಹುಳುಗಳು ಮತ್ತು ದುಂಬಿ ಎರಡನ್ನೂ ಸಹಿತ ನಾವು ನಾಶ ಮಾಡ್ಬೋದು. ಹಾಗೇನೆ ಮತ್ತೊಂದು ಜೈವಿಕ ವಿಧಾನ ಯಾವುದಂದ್ರೆ ಇನ್ನೊಂದು ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ ಅಂತ ಇದೆ. ಅದು ಕೀಟನ ತಿಂತಕ್ಕಂಥ ಜಂತು ಹುಳು. ಈ ಒಂದು ಜಂತು ಹುಳು ಏನಿದೆ ಅದು ಹೆಟಿರೋ ಹ್ಯಾಬ್ಡಿಟಿ ಸ್ಪೀಸೀಸ್ಗೆ ಸೇರಿರ್ತಕ್ಕಂಥ ಜಂತು ಹುಳು. ಇದನ್ನು ನಾವು ಹೆಕ್ಟೇರಿಗೆ ಒಂದು 20-25 ಕೆಜಿಯಷ್ಟು ಜಂತು ಹುಳುಗಳನ್ನು ನಾವು ಹಾಕಿ ಅದನ್ನು ನಂತರ ನಾವು ನೀರನ್ನು ಹಾಯಿಸೋದ್ರಿಂದ ಈ ಜಂತು ಹುಳುಗಳೇನಿದ್ದಾವೆ ಇದು ಆ ಬೇರು ಹುಳುಗಳನ್ನು ಹುಡುಕಿ ಅದರ ದೇಹದ ಒಳಗಡೆ ಸೇರಿ ಅಲ್ಲಿ ಮಲ್ಟಿಪ್ಲೈ ಆಗಿ ಜಂತು ಹುಳುವನ್ನು ಸಾಯಿಸುವುದರ ಮೂಲಕ ಬೇರು ಹುಳುಗಳನ್ನು ಹತೋಟಿ ಮಾಡುತ್ತೆ. ಅದೇ ರೀತಿ ನಾವು ಎಕರೆಗೆ ಒಂದು 8-10 ನಾವು ಕವಲು ಕಡ್ಡಿಗಳನ್ನು ನೆಡ್ತಕ್ಕಂಥದ್ದು. ಆವಾಗ ಏನಾಗುತ್ತೆ, ಪಕ್ಷಿಗಳು ಬಂದು ಆ ಕವಲು ಕಡ್ಡಿಗಳ ಮೇಲೆ ಕೂತು ಅಂದರೆ ಸಾವಕಾಶವಾಗಿ ಕೂತು ಮರಿ ಹುಳುಗಳನ್ನು ಹುಡುಕಿ ಹೆಕ್ಕಿ ತೆಗೆಯೋದ್ರಿಂದ ಸಹಿತ ಸ್ವಲ್ಪ ಪ್ರಮಾಣದಲ್ಲಿ ಕೀಟವನ್ನು ನಾವು ನಿಯಂತ್ರಣ ಮಾಡಬಹುದು. ಹಾಗೆ ಸಾವಯವ ಕ್ರಮ ಏನಾದರೂ ಇದೆಯಾ ಇದನ್ನು ಹತೋಟಿ ಮಾಡೋದಕ್ಕೆ ಅಂತ? ಸಾವಯವ ಅಂದರೆ ಜೈವಿಕ ಹತೋಟಿ ಕ್ರಮಗಳನ್ನು ನಾವು ಈಗೇನು ಹೇಳಿದ್ದೀನಿ ಅದೇನೆ. ಇದಲ್ಲದೇ ನಾವು ಲೈಟ್ ಟ್ರ್ಯಾಪ್ಸ್ ಅಥವಾ ಫೆರಮೋನ್ ಟ್ರ್ಯಾಪ್ಸನ್ನು ಬಳಕೆ ಮಾಡ್ತಕ್ಕಂಥದ್ದು. ಈಗ ಫೆರಮೋನ್ ಟ್ರ್ಯಾಪ್ಸ್ ಅಂದರೆ ಲಿಂಗ ಆಕರ್ಷಕ ಬಲೆ. ಇದರಲ್ಲಿ ಈ ಒಂದು ಕಬ್ಬಿನಲ್ಲಿ ಬರ್ತಕ್ಕಂಥ ಬೇರು ಹುಳುಗಳಿಗೆ ಒಂದು ಅನಿಸೋಲ್ ಅನ್ನೋ ಒಂದು ಫೆರಮೋನ್ ಟ್ರ್ಯಾಪ್ ಇದೆ. ಈ ಒಂದು ಫೆರಮೋನ್ ಟ್ರ್ಯಾಪ್ನ ನಾವು ಕಬ್ಬಿನ ಗದ್ದೆ ಹತ್ತಿರದಲ್ಲಿ ಇಟ್ಟಾಗ ಒಂದು 10-12 ಎಕರೆಗೆ ಈ ರೀತಿಯಾಗಿ ನಾವು ಇಟ್ಟಾಗ ಅಲ್ಲಿ ಗಂಡು ದುಂಬಿಗಳನ್ನು ಇದು ಆಕರ್ಷಣೆ ಮಾಡುತ್ತೆ. ಇದರಿಂದ ಅವನ್ನ ಹಿಡಿದು ನಂತರ ನಾಶ ಮಾಡ್ಬೋದು. ಅಂದ್ರೆ ಮಧ್ಯ ಮಧ್ಯ ಇಡ್ತಾ ಹೋಗ್ಬೇಕು. ಹೌದು, ಅದೇ ರೀತಿ ಲೈಟ್ ಟ್ರ್ಯಾಪ್ಸ್ ನ ಇಡ್ತಕ್ಕಂಥ ಈ ಒಂದು ಹುಳುಗಳು ಬೆಳಕಿಗೆ ಆಕರ್ಷಣೆ ಆಗುತ್ತೆ. ನಮ್ಗೆ ಮೊದಲನೇ ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ನಮ್ಗೆ ಮೊದಲನೇ ಮಳೆ ಬೀಳಕ್ಕಿಂತ ಸ್ವಲ್ಪ ಮೊದಲು ಈ ಒಂದು ಲೈಟ್ ಟ್ರ್ಯಾಪ್ಸ್ ಅನ್ನ ನಾವು ಕಬ್ಬಿನ ಗದ್ದೆ ಹತ್ರ ಇರ್ತಕ್ಕಂಥ ಮರಗಳ ಹತ್ರ ಇಡಬೇಕು. ಆಗ್ಲೇ ಹೇಳ್ದಂಗೆ ಇವು ಭೂಮಿಯಿಂದ ಬಂದು ಮರ ಹತ್ರ ಇರ್ತಕ್ಕಂಥ ಮರಗಳ ಮೇಲೆ ಕೂರೋದ್ರಿಂದ ಈ ಲೈಟ್ ಟ್ರ್ಯಾಪ್ಸ್ ಅನ್ನ ನಾವು ಕಬ್ಬಿನ ಗದ್ದೆಯ ಹತ್ರ ಇರ್ತಕ್ಕಂಥ ಮರಗಳ ಹತ್ರ ಇಡಬೇಕಾಗುತ್ತೆ. ಈ ರೀತಿ ಇಡೋದ್ರಿಂದ ದುಂಬಿಗಳು ಬೆಳಕಿಗೆ ಆಕರ್ಷಣೆ ಆಗುತ್ತೆ. ಬೆಳಕಿಗೆ ಆಕರ್ಷಿಸಿದಂಥ ದುಂಬಿಗಳನ್ನು ನಾವು ನಂತರದಲ್ಲಿ ನಾಶ ಮಾಡಬೇಕಾಗುತ್ತೆ. ಇದನ್ನು ಏನಂದರೆ ಇದರಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನಂದರೆ ಇದು ಒಬ್ಬರು ಇಬ್ಬರು ರೈತರು ಮಾಡಿದ್ರೆ ಅಷ್ಟು ಅದು ಎಫೆಕ್ಟಿವ್ ಆಗಿರೋದಿಲ್ಲ. ಸಾಮೂಹಿಕವಾಗಿ ಅಂದರೆ ವರ್ಷದ ಮೊದಲನೇ ಮಳೆ ಬಿದ್ದಾಗ ಎಲ್ಲ ರೈತರು ಸಾಮೂಹಿಕವಾಗಿ ಈ ಒಂದು ನಿರ್ವಹಣಾ ಕ್ರಮವನ್ನು ಅನುಸರಿಸೋದ್ರಿಂದ ಅದು ಎಫೆಕ್ಟಿವ್ ಆಗಿ ಈ ಒಂದು ಹುಳುವನ್ನು ನಿರ್ವಹಣೆ ಮಾಡಬಹುದು. ಈಗ ಒಂದು ಜಮೀನವ್ರು ಮಾಡೋದು ಇನ್ನೊಂದು ಜಮೀನವ್ರು ಮಾಡದೇ ಇರೋದು ಅವಾಗ ಅಲ್ಲಿಂದ ಅದು ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಹೌದೌದು. ಇದಾದ ನಂತರ ಇನ್ನೊಂದು ಸುಲಭವಾದಂತ ವಿಧಾನ ಇದೆ, ಅದೇನಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಕೈಯಿಂದನೇ ದುಂಬಿಗಳನ್ನ ಕಲೆಕ್ಟ್ ಮಾಡಿ ನಾಶ ಮಾಡತಕ್ಕಂಥದ್ದು. ಇದು ಏನಂದ್ರೆ, ನಾ ಆಗ್ಲೇ ಹೇಳ್ದಂಗೆ ಈ ಒಂದು ಕೀಟಕ್ಕೆ ವಿಶೇಷವಾದ ಗುಣ ಇದೆ. ಅದೇನಂದ್ರೆ ಇದು ವರ್ಷಕ್ಕೆ ಒಂದೇ ಬಾರಿ, ಅಂದ್ರೆ ವರ್ಷದ ಮೊದಲನೇ ಮಳೆ ಬಂದಾಗ ಒಂದೇ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ದುಂಬಿಗಳು ಭೂಮಿಯಿಂದ ಹೊರಗಡೆ ಬರ್ತವೆ. ಹೊರಗಡೆ ಬಂದಾದ ನಂತರ ಹತ್ತಿರ ಇರ್ತಕ್ಕಂಥ ಅಂದರೆ ಕಬ್ಬಿನ ಗದ್ದೆ ಸುತ್ತ ಇರ್ತಕ್ಕಂಥ ಮರಗಳಲ್ಲಿ ಅವು ಗುಂಪು ಗುಂಪಾಗಿ ಹೋಗಿ ಕೂತ್ಕೊಳ್ಳುತ್ತವೆ. ಈ ಒಂದು ವಿಶೇಷ ಗುಣವನ್ನೇ ನಾವು ಗಮನಿಸಿ ಯಾವಾಗ ಅದು ದುಂಬಿಗಳು ಬಂದು ಗುಂಪು ಗುಂಪಾಗಿ ಮರದ ಎಲೆಗಳ ಮೇಲೆ ಕೂತಿರ್ತದೆ ಅವಾಗಲೇ ಅವನ್ನ ನಾವು ಮ್ಯಾನ್ಯಲಿ ಕಲೆಕ್ಟ್ ಮಾಡಿ ಅವುಗಳ ನಾಶ ಮಾಡೋದೇನೆ. ಇದು ಒಂದು ಸುಲಭವಾದಂಥ ವಿಧಾನ. ಈಗ ದುಂಬಿಗಳು ಏನು ಮರದ ಮೇಲೆ ಗುಂಪು ಗುಂಪಾಗಿ ಕೂತಿರ್ತವೆ ಅಂದರೆ ಯಾವಾಗ ಅಂದರೆ ಮಳೆಯಾದ ದಿನ ಮತ್ತು ಮಳೆಯಾದ ನಂತರದ ದಿನ, ಈ ಎರಡು ದಿನದಲ್ಲಿ ಸಂಜೆ ಸುಮಾರು 7:30 to 8:30 ಸಮಯದಲ್ಲಿ ನಾವು ಈ ದುಂಬಿಗಳು ಬರ್ತಕ್ಕಂಥ ಸಮಯದಲ್ಲಿ ನಾವು ಬಲೆಗಳನ್ನು ಬಳಸಿ ಈ ಒಂದು ದುಂಬಿಗಳನ್ನು ಹಿಡಿದು ನಾಶ ಮಾಡ್ಬೋದು. ಅಥವಾ ಈ ಮರಗಳೇನಿದೆ, ಬೇವಿನ ಮರ, ಜಾಲಿ ಮರ, ಹುಣಸೆ ಮರ, ಸುತ್ತಮುತ್ತ ಏನು ಮರಗಳಿದ್ದಾವೆ ಅದರ ಕೆಳಗಡೆ ನಾವು ಪ್ಲಾಸ್ಟಿಕ್ ಹಾಳೆಯನ್ನು ಹಾಸ್ಬಿಡ್ಬೇಕು. ಪ್ಲಾಸ್ಟಿಕ್ ಹಾಳೆಯನ್ನು ಹಾಸಿ ಅಲ್ಲಿ ಏನು ದುಂಬಿಗಳು ಕೂರುತ್ತೆ ಆ ಒಂದು ಗಿಡವನ್ನು ನಾವು ಅಲ್ಲಾಡಿಸಿದಾಗ ಆ ದುಂಬಿಗಳೆಲ್ಲ ಈ ಹಾಳೆ ಮೇಲೆ ಬೀಳುತ್ತೆ. ಈ ಹಾಳೆ ಮೇಲೆ ಬಿದ್ದಂಥ ದುಂಬಿಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನಾಶಪಡಿಸ್ಬೇಕು. ನಾವು ಬೆಂಕಿ ಹಚ್ಚಬೋದು ಅಥವಾ ಈ ಬಿದ್ದಂಥ ದುಂಬಿಗಳಿಗೆ ನಾವು ಕೆಮಿಕಲ್ ಸ್ಪ್ರೇ ಮಾಡಿ ಅಂದರೆ ಕಲೆಕ್ಟ್ ಮಾಡಿ ನಾವು ಕ್ಲೋರೋಪೈರಿಪಾಸ್ ಇರ್ಬೋದು ಮಾನೋಕ್ರೋಟೋಪಾಸ್ ಅದನ್ನ ನಾವು ಸ್ಪ್ರೇ ಮಾಡಿ ನಾಶವನ್ನು ಮಾಡ್ಬೋದು. ಇದರಲ್ಲಿ ನಾವು ಗಮನಿಸಬೇಕಾದಂಥ ತುಂಬ ಮುಖ್ಯವಾದ ವಿಚಾರ ಏನಂದರೆ ಈ ಒಂದು ದುಂಬಿಗಳೇನಿದ್ದಾವೆ ಇದನ್ನು ನಾವು ಭಾಳ ಸಮರ್ಥವಾಗಿ ನಿಭಾಯಿಸಬೇಕಂದ್ರೆ ಮಳೆ ಬಿದ್ದಂಥ ಮೊದಲನೇ ವಾರದಲ್ಲಿ ನಮ್ಮ ರೈತ ಬಾಂಧವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಮಳೆ ಬಿದ್ದಂಥ ಮೊದಲನೇ ನಾಗಲೇ ಹೇಳ್ದಂಗೆ 99% ಇದು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ. ದುಂಬಿ ಏನು ಹೊರಗಡೆ ಬರುತ್ತೆ ಆವಾಗ ಅದನ್ನು ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿದ್ರೆ ಇಡೀ ವರ್ಷ ನಾವು ಬೆಳೆಯನ್ನು ನಾವು ರಕ್ಷಣೆ ಮಾಡ್ಕೋಬೋದು. ಮಳೆ ಬಿದ್ದಂಥ ಮೊದಲನೇ ವಾರದಲ್ಲಿ ಈ ಒಂದು ದುಂಬಿಗಳು 50% ಮೊಟ್ಟೆಯನ್ನು ಮೊದಲನೇ ವಾರದಲ್ಲೇ ದುಂಬಿಗಳು ಇಡ್ತಕ್ಕಂಥದ್ದು. ಅಂದರೆ ಮೊದಲು 10 ಏನಿದೆ ಆವಾಗ ನಾವು ಬಹಳ ಎಚ್ಚರಿಕೆಯಿಂದ ಈ ಒಂದು ದುಂಬಿಗಳನ್ನು ನಾವು ಕಲೆಕ್ಟ್ ಮಾಡಿ ನಾಶ ಮಾಡಿಬಿಟ್ರೆ ಆಗ ಮುಂದೆ ನಾವು 1 ವರ್ಷದವರೆಗೆ ನಾವು ಬೆಳೆಯನ್ನು ರಕ್ಷಣೆ ಮಾಡ್ಕೋಬಹುದು. ಅಂದರೆ ಅದು ಭೂಮಿ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತಲ್ಲ, ಇವರು ಉಳುಮೆ ಮಾಡಿ ಅದನ್ನು ನಾಶ ಮಾಡಬೇಕಾಗತ್ತೆ. ಹೌದು, ಬೇಸಿಗೆಯಲ್ಲಿ ಮಾಗಿ ಉಳುಮೆನ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಮರಿ ಹುಳುಗಳು ಕೋಶಗಳು ನಾಶ ಆಗುತ್ತೆ. ಮತ್ತೆ ವರ್ಷದಲ್ಲಿ ಬಿದ್ದಂಥ ಮೊದಲನೇ ಮಳೆಯಿಂದ ಹೊರಗಡೆ ಬರುತ್ತಲ್ಲ ಆ ಟೈಮ್ಗೆ ಕರೆಕ್ಟಾಗಿ ನಾವು ದುಂಬಿಗಳನ್ನು ಹಿಡಿದು ನಾಶ ಮಾಡಬೇಕಾಗತ್ತೆ. ಇದಾದ್ರೇ ಇನ್ನು ರಾಸಾಯನಿಕ ವಿಧಾನ ಅಂತ, ರಾಸಾಯನಿಕ ವಿಧಾನವನ್ನು ನಾವು ನೋಡೋದಾದರೆ ಈಗ ಬೆಳೆದು ನಿಂತಕ್ಕಂಥ ಬೆಳೆನಲ್ಲಿ ಕ್ಲೋರೋಪೈರಿಪಾಸು 20 EC/100 mL ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇದನ್ನು ಬೆಳೆನಲ್ಲಿ ನಾವು ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ಏನು ಉಪಯೋಗ ಆಗಲ್ಲ, ಯಾಕೆಂದರೆ ಹುಳು ಇರೋದು ಬೇರಲ್ಲಿ. ಆದ್ದರಿಂದ ಗಿಡದ ಬುಡಕ್ಕೆ ಬೇರು ನೆನೆಯೋ ಥರ ಅಥವಾ ಭೂಮಿ ಬುಡದ ಸುತ್ತ ಇರ್ತಾರೆ ಮಣ್ಣು ಭೂಮಿ ನೆನೆಯೋ ಥರ ನಾವು ಕ್ಲೋರೋಪೈರಿಪಾಸನ್ನು ಸ್ಪ್ರೇ ಮಾಡಬೇಕು. ಇದರಿಂದ ನಾವು ರಾಸಾಯನಿಕ ವಿಧಾನದಲ್ಲಿ ಈ ಒಂದು ಕೀಟದ ಹಾನಿಯನ್ನು ಕಡಿಮೆ ಮಾಡ್ಬೋದು. ಈ ಕೀಟನಾಶಕವನ್ನು ನಾವು ಈಗೆಲ್ಲ ಒಂದು ನೀರನ್ನು ಉಳಿತಾಯ ಮಾಡೋ ಉದ್ದೇಶದಿಂದ ಹನಿ ನೀರಾವರಿ ಮೂಲಕ ಕಬ್ಬನ್ನು ಬೆಳಿತೀವಿ. ಕೀಟನಾಶಕವನ್ನು ನಾವು ಹನಿ ನೀರಾವರಿ ಮೂಲಕ ಕೊಟ್ಟರೂ ಸಹಿತ ರಾಸಾಯನಿಕವಾಗಿ ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಹಾಗೆ ಇದಲ್ಲದೆ ಇನ್ನೊಂದು ಸುಲಭವಾದ ವಿಧಾನ ಇದೆ, ನಮಗೆ ನೀರಾವರಿ ಸೌಲಭ್ಯ ಚೆನ್ನಾಗಿದೆ ಅನ್ನೋ ಕಡೆಗಳಲ್ಲಿ ಮತ್ತು ಆಳವಾದಂಥ ಕಪ್ಪು ಮಣ್ಣು ಇರತಕ್ಕಂಥ ಕಡೆ ಜಮೀನಿಗೆ ನೀರನ್ನು ನಿಲ್ಲಿಸೋದ್ರಿಂದ ಸಹಿತ ಕೀಟವನ್ನು ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ನೆಲ ಡ್ರೈ ಆಗಬೇಕು. ಹೌದು, ಈ ರೀತಿಯಾಗಿ ನಾವು ಸಮಗ್ರವಾಗಿ ಯಾವುದಾದ್ರೂ ಒಂದು ವಿಧಾನವನ್ನು ಅನುಸರಿಸಿದ್ರೆ ಇದು ಕಂಟ್ರೋಲ್ ಆಗಲ್ಲ. ಸಮಗ್ರವಾದಂಥ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಣೆ ಮಾಡಿ ಕಬ್ಬಿನಲ್ಲಿ ಬರ್ತಕ್ಕಂಥ ಬೇರು ಹುಳು ಅಥವಾ ಗೊಣ್ಣೆ ಹುಳುವನ್ನು ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ನಿಯಂತ್ರಣ ಮಾಡಬಹುದಾಗಿದೆ. ಈಗ ಕಬ್ಬಿನ ಮಧ್ಯೆ ಸಾಲ್ಗಳು ಬಿಟ್ಟಿದ್ರೆ ಪರವಾಗಿಲ್ಲ, ಆದರೆ ಎಷ್ಟೋ ಜನ ರೈತರು ಏನು ಮಾಡ್ತಾರೆ, ಎಲ್ಲ ಗುಂಪು ಗುಂಪಾಗಿ ಬೆಳೆದು ಬಿಡ್ತಾರೆ ಕಬ್ಬನ. ಎರಡು ಸಾಲುಗಳ ಮಧ್ಯದಲ್ಲಿ ಅಂತರ ಏನಿದೆ ಅದೇ ಅಂತರದಲ್ಲಿ ನಾವು ಆಕರ್ಷಕ ಬೆಳೆಗಳನ್ನು ಬೆಳೆದ್ರೆ ಸಾಕಾಗುತ್ತೆ. ಜೈವಿಕ ವಿಧಾನ ನೀವು ಹೇಳಿದ್ರೆ, ಈಗ ಅದೇ ರೀತಿ ಸಾವಯವ ವಿಧಾನದಲ್ಲಿ ರೈತರು ಬೆಳೆನ ಅಂದರೆ ಕಬ್ಬನ್ನ ಬೆಳೀತಾ ಇರ್ತಾರೆ, ಅವ್ರು ಕೊಡೋದೇನು ಬರೀ ಕೊಟ್ಟಿಗೆ ಗೊಬ್ಬರ ಅಥವಾ ಜೀವಾಮೃತ ಅವರು ಹೇಗೆ ಇದನ್ನ ನಿಯಂತ್ರಣ ಮಾಡಬಹುದು ಅಂತ? ಸಾವಯವ ಪದ್ಧತಿನಲ್ಲಿ ಕಬ್ಬು ಬೆಳೆತಕ್ಕಂಥ ರೈತರು, ನಾನು ಈಗಾಗಲೇ ಹೇಳಿದೆ, ಅವರು ರಾಸಾಯನಿಕ ವಿಧಾನ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ವಿಧಾನಗಳಿಂದ ಅವರು ಅನುಸರಣೆ ಮಾಡಿ ಈಗ ಒಂದು ಬೇರು ಉಳುವನ್ನ ಹತೋಟಿ ಮಾಡಬಹುದು. ಅಂದ್ರೆ ಆಳವಾದಂತ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಆಕರ್ಷಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಮತ್ತೆ ಜಮೀನನ್ನ ಸ್ವಚ್ಛತೆ ಮಾಡೋದು, ಮತ್ತೆ ಬೆಳೆ ಪರಿವರ್ತನೆ ಮಾಡೋದು, ಮತ್ತೆ ಜೈವಿಕ ಶಿಲೀಂಧ್ರನಾಶಕಗಳಿದ್ದಾವೆ, ಮತ್ತೆ ಎಂಟಮೋಪ್ಯಾಥಜೆನಿಕ್ ನೆಮಟೋಡ್ಸು, ಮತ್ತೆ ಲೈಟ್ ಟ್ರಾಪ್ಸ್ ಅನ್ನು ಯೂಸ್ ಮಾಡ್ತಕ್ಕಂಥದ್ದು, ಮತ್ತೆ ಮ್ಯಾನ್ಯುಯಲ್ ಆಗಿ ಕೈಯಿಂದನೇ ಉಳುವನ್ನ ವರ್ಷದ ಮೊದಲನೇ ಮಳೆ ಬಿದ್ದಾಗ ಏನು ದುಂಬಿಗಳು ಬರ್ತದೆ ಆವಾಗ ಕೈಯಿಂದನೇ ಹಿಡಿದು ನಾಶ ಮಾಡ್ಬೋದು. ಕಲೆಕ್ಟ್ ಮಾಡಿದಂತ ದುಂಬಿಗಳಿಗೆ ನಾವೇನು ಸ್ಪ್ರೇ ಮಾಡ್ತಿದ್ವಿ ಅದನ್ನ ಬಿಟ್ಟು ಅವರು ಹಾಗೇನೆ ನಾಶ ಮಾಡೋದ್ರಿಂದ ರಾಸಾಯನಿಕಗಳನ್ನ ಬಳಸದೇ ಸಾವಯವ ರೀತಿನಲ್ಲಿ ಈ ಒಂದು ಉಳುವನ್ನ ನಿಯಂತ್ರಣ ಮಾಡಬಹುದು. ಈಗ ಜೈವಿಕ ಕ್ರಮ ಹೇಳಿದ್ರಿ ಮೇಡಮ್ ನೀವು, ಅದು ನಮಗೆ ಸಿಗಬೇಕು ಅಂತ ಅಂದರೆ ನಿಮ್ಮ ಸಂಶೋಧನಾ ಕೇಂದ್ರಕ್ಕೆ ರೈತರು ಬಂದರೆ ನೀವು ಅದನ್ನು ಕೊಡ್ತೀರಾ? ಹೌದು. ಈಗ ಇದು ಜೈವಿಕ ಶಿಲೀಂಧ್ರನಾಶಕ ಅಂತ ಏನಿದೆ ಅದು ಮೆಟಾರಿಸಿಯಂ ಮನಿಸೊಪ್ಲಿ ಅಂತ, ಇದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ಬೇರು ಉಳುವಿಕೆನೇ ಒಂದು ಸೆಕ್ಷನ್ ಇದೆ, ಅಲ್ಲಿ ರಾಜಣ್ಣ ಅಂತ ಪ್ರಾಧ್ಯಾಪಕರಿದ್ದಾರೆ, ಅವರನ್ನು ಸಂಪರ್ಕ ಮಾಡಿದ್ರೆ ಈ ಒಂದು ಜೈವಿಕ ಶಿಲೀಂಧ್ರನಾಶಕಗಳನ್ನು ರೈತರಿಗೆ ಅಂದ್ರೆ ಬೆಂಗಳೂರು ಬೆಂಗಳೂರು ಇಲ್ಲಿ ನಾಗನಹಳ್ಳಿಗೆ ಬಂದ್ರೆ ರೈತರಿಗೆ ಇದು ಸಿಗೋದಿಲ್ಲ, ಮಾಹಿತಿಯನ್ನ ನೀಡಲಾಗುತ್ತೆ. ನೀವು ಮಾಹಿತಿ ನೀಡ್ತೀರಾ, ಅವ್ರು ಅಲ್ಲಿ ಹೋಗಿ ಅದನ್ನ ತಗೊಳ್ಬಹುದು. ಮತ್ತೆ ಈಗ ರಾಸಾಯನಿಕ ವಿಧಾನ ನೀವು ಹೇಳಿದ್ರಿ, ಅಷ್ಟೊಂದು ರಾಸಾಯನಿಕ ನಾವು ಬುಡಕ್ಕೆ ಕೊಟ್ರೆ ಅದರಿಂದ ಕಬ್ಬಿಗೇನು ತೊಂದರೆ ಆಗಲ್ವಾ ಅಂತ? ಇಲ್ಲ, ಏನು ತೊಂದರೆ ಆಗಲ್ಲ ಮೇಡಮ್. ಅಂದ್ರೆ ನಾವು ಏನು ಡೋಸೇಜ್ ಹೇಳಿರ್ತೀವಿ ಅಷ್ಟೇ ಡೋಸೇಜ್ ಅಲ್ಲಿ ಕೊಟ್ಟರೆ ಏನು ತೊಂದರೆ ಆಗಲ್ಲ. ಅಂದ್ರೆ ನಾವು ಈಗ ನಾನು ಮೊದಲೇ ಹೇಳ್ದಂಗೆ ಕ್ಲೋರೋಪೈರಿಫಾಸ್ 20 EC 10 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಿದ್ರೆ ಯಾವುದೇ ರೀತಿಯ ಹಾನಿ ಆಗಲ್ಲ. ಈಗ ನಿಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಈ ಬೇರು ಹುಳುವಿನ ನಿರ್ವಹಣೆಗೆ ರೈತರಿಗೆ ಏನಾದ್ರು ತರಬೇತಿ ಏನಾದರೂ ಕೊಡ್ತೀರಾ? ಅವ್ರಿಗೆ ಮಾಹಿತಿ ಹೇಗೆ ಕೊಡ್ತೀರಾ? ಅವ್ರು ಯಾವಾಗ ನಿಮ್ಮನ್ನು ಸಂಪರ್ಕ ಮಾಡಬೇಕು? ಹೌದು, ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಅಂದರೆ ಭೂಮಿ ಸಿದ್ಧತೆಯಿಂದ ಹಿಡಿದು ಬೆಳೆಯನ್ನು ಬೆಳೀತಕ್ಕಂಥ ವಿಧಾನಗಳು, ಕೀಟ ಮತ್ತು ರೋಗ ನಿರ್ವಹಣೆ, ಹಾರ್ವೆಸ್ಟ್ ಮಾಡಿದಂಥ ಇರ್ತಕ್ಕಂಥ ತಾಂತ್ರಿಕತೆಗಳು, ಹೀಗೆ ಕೃಷಿಗೆ ಸಂಬಂಧಿಸಿದ ಎಲ್ಲ ವಿಧದ ತರಬೇತಿಗಳನ್ನು ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೊಡಲಾಗುತ್ತೆ. ನಾವು ಏನು ತರಬೇತಿಯನ್ನು ಮಾಡ್ತೀವಿ ಆಗ ನಾವು ಸಮೂಹ ಮಾಧ್ಯಮಗಳ ಮೂಲಕ, ನಿಮ್ಮ ರೇಡಿಯೋ ಮೂಲಕ, ಮತ್ತು ಪತ್ರಿಕೆಗಳಲ್ಲಿ ನಾವು ಪ್ರಕಟಣೆ ಕೊಡ್ತೀವಿ, ಮತ್ತು ಮೊಬೈಲ್ಗಳಲ್ಲಿ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಸಹಿತ ಕೊಡ್ತೀವಿ, ಅದನ್ನು ನೋಡಿಕೊಂಡು ನಾವು ಬರ್ಬೋದು. ನಮ್ಮ ಮೈಸೂರು ಜಿಲ್ಲೆಯ ರೈತರಿಗೆ ಅಲ್ಲೇ ಊಟ ಮತ್ತು ವಸತಿ ಸೌಲಭ್ಯದೊಂದಿಗೆ ಉಚಿತವಾದಂಥ ತರಬೇತಿ ಇರುತ್ತೆ. ಮೈಸೂರು ಜಿಲ್ಲೆ ಅಲ್ಲದೆ ಇತರ ಜಿಲ್ಲೆಯ ರೈತರಿಗೆ ನಾವು ವಿನೂತನವಾಗಿ ಆನ್ಲೈನ್ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಏನು ಇವತ್ತಿನ ವಿಷಯ ಇದೆ, ಇದನ್ನು ಆಗ್ಲೇ ನಾವು ಕಳೆದ ವಾರ ಆನ್ಲೈನ್ ಮೂಲಕ ಕಬ್ಬಿನಲ್ಲಿ ಮತ್ತು ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಅನ್ನೋ ತರಬೇತಿನ ಆಗಲೇ ಆಯೋಜನೆ ಮಾಡಿದ್ವಿ. ಇದನ್ನು ಆಫ್ಲೈನ್ನಲ್ಲೂ ಸಹಿತ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಮಾಧ್ಯಮಗಳಲ್ಲಿ ಪ್ರಕಟಣೆಗಳನ್ನು ನಾವು ಹೊರಡಿಸ್ತೀವಿ, ಅದನ್ನು ನೋಡಿಕೊಂಡು ರೈತರು ನಮ್ಮ ತರಬೇತಿ ಕೇಂದ್ರಕ್ಕೆ ಬರಬಹುದು. ಅದು ಏನು ಲಿಂಕ್ ಇದೆ ಅದು ನೀವು ವಾಟ್ಸಪ್ ಮೂಲಕ ಅವರುಗಳಿಗೆ ಕಳಿಸ್ತೀರಾ? ಹೌದು ಹೌದು ಹೌದು. ಶಿಲ್ಪಾ ಅವರೇ, ಇದುವರೆಗೂ ನೀವು ಕಬ್ಬಿನಲ್ಲಿ ಬೇರು ಹುಳುವಿನ ನಿರ್ವಹಣೆ ಹೇಗೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ, ಆದರೆ ನಮ್ಮ ರೈತರಿಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಮತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ನಾವು ಯಾವಾಗ ಹೋಗಬೇಕು ಅದೆಲ್ಲ ಅವ್ರ ಮನಸ್ಸಿನಲ್ಲಿ ಪ್ರಶ್ನೆಗಳಿರುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ 3 ಸತಿ ಕನ್ನಡದಲ್ಲಿ ಹೇಳಿದ್ರೆ ಹೆಚ್ಚಿನ ಮಾಹಿತಿಗೆ ನಮ್ಮ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ನನ್ನ ಮೊಬೈಲ್ ಸಂಖ್ಯೆ 8277973317 8277973317 ಮತ್ತೊಮ್ಮೆ ಹೇಳ್ತೀನಿ, 8277973317 ಇದುವರೆಗೆ ಕಬ್ಬಿನಲ್ಲಿ ಬರುವಂತಹ ಬೇರು ಹುಳುವಿನ ಪರಿಚಯ ಹಾಗೂ ಅದರ ಲಕ್ಷಣ, ಅದರ ಜೀವನ ಕ್ರಮ ಹೇಗೆ, ಅದನ್ನು ಯಾವ ರೀತಿ ಯಾವ ವಿಧಾನದಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಬಹಳ ವಿಶದವಾಗಿ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಶಿಲ್ಪಾ ಅವರೇ, ನಿಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದುವರೆಗೆ ಕಬ್ಬಿನ ಬೆಳೆಯಲ್ಲಿ ಬೇರು ತಿನ್ನುವ ಹುಳುವಿನ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಜಿಕೆ ಶಿಲ್ಪಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಆರ್ ಲೋಕೇಶ್ವರಿ. ಈಗ ಒಂದು ಕೃಷಿ ಹಾಡನ್ನು ಕೇಳೋಣ. ಜೋಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮೆ ಇಲ್ಲ ನೋಡಿ. ಕಾರ್ತವ ಜೋಳಕ ಹಲವಾರು ಕೀಡಿ ರೋಗಗಳು